ಕೂತು ಅದ್ರ ಬಗ್ಗೆ ಯೋಚಿಸಿ ಮಾಡಿ ಕೊನೆಗೆ ಒಂದು ಹೂ ಬೆಳೆ ಬೆಳೆದ್ರೆ ಹೇಗೆ ಅಂತ ತೀರ್ಮಾನ ಮಾಡಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೂ ಬೆಳೆ ಅಂತ ನನ್ನ ಮನಸ್ಸನ್ನ ಒಲಿಸ್ದೆ. ನಂತರ ಅದೇನಾದ್ರು ಮಾಡಬೇಕು ಅನ್ನೋದ್ರಿಂದ ಹೂನ ಹಾಕಿ ಮಿರಾಬೆಲ್ ಅನ್ನೋ ಒಂದು ಸಸಿ ತಂದು ಬೆಳೆಸಿ ನಾನೇ ಸ್ವತಃ ಮಾರ್ಕೆಟ್ ಮಾಡಿದೆ. ಈಗ ನೀವು ಗುಲಾಬಿ ಕೃಷಿ ಮಾಡ್ತೀನಿ ಅಂದಾಗ ಕೆಲವೆಲ್ಲ ಅಭಿಪ್ರಾಯಗಳು ಬಂದು ಹೇಳಿ ಅದನ್ನು ಹಂಚ್ಕೊಳ್ಳಿ. ಯಾವ ಪ್ರೋತ್ಸಾಹ ಇತ್ತು ಅದಕ್ಕಿಂತ ಮುಂಚೆ ನಿಮ್ಮ ಕೃಷಿ ಭೂಮಿಯಲ್ಲಿ ಏನು ಬೆಳೀತಾ ಇದ್ರು? ನಮ್ಮ ಕೃಷಿ ಭೂಮಿಯಲ್ಲಿ ಅದಕ್ಕಿಂತ ಮುಂಚೆ ಭತ್ತ ಮತ್ತು ರಾಗಿ ಮತ್ತು ತರಕಾರಿಗಳೆಲ್ಲ ಬೆಳೀತಾ ಇದ್ವಿ. ಟೊಮೊಟೊ ಆಗ್ಬೋದು, ಮೆಣಸಿನ್ಕಾಯಿ ಆಗ್ಬೋದು, ಮತ್ತು ಈ ಥರ ಯಾವುದೇ ಕಾಯಿ ಪಲ್ಯ ಆಗಲಿ ಬೆಳೀತಾ ಇದ್ರು. ನೀವು ಏಕಾಏಕಿ ಗುಲಾಬಿ ಬೆಳಿತೀನಿ ಅಂದಾಗ ಯಾವ ಥರ ಪ್ರತಿಕ್ರಿಯೆ ಇತ್ತು ಕುಟುಂಬದವರಿಂದ ಹೊರಗಿನವರಿಂದ? ಅದು ತುಂಬ, ಅದು ಗುಲಾಬಿ ಬೆಳೆಯೋದು ಶ್ರೀಮಂತ ಬೆಳೆ, ಅದಕ್ಕೆ ಔಷಧಿ ಮತ್ತು ಗೊಬ್ಬರ ತುಂಬ ಬೇಕಾಗ್ತದೆ. ಅಷ್ಟು ಹಣಕಾಸು ನಾವು ಹೊಂದ್ಸೋಕ್ಕಾಗಲ್ಲ, ಈಗ ಇರೋದ್ರಲ್ಲೇ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಬೇಡ ಅಂತ. ಇಲ್ಲ, ಒಂದು ಸಲ ಇದಕ್ಕೆ ನಾವು ಏನಾದ್ರು ಮಾಡಿ ಒಂದು ಸಸಿನ ಇಟ್ಕೊಂಡ್ರೆ ಕಾಪಾಡಿಕೊಂಡ್ರೆ ಮತ್ತು ನೆಟ್ಟಿ ಅದರಲ್ಲಿ ಬೆಳೆ ಬೆಳೆದ್ರೆ ನಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಸಾಕಷ್ಟು ವರ್ಷಗಳ ಕಾಲ ನಮಗೆ ಅದನ್ನು ನಿರ್ವಹಣೆ ಮಾಡಿಕೊಂಡ್ರೆ ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಅದು ಮಾಡಿದೆ. ಅದು ಸಕ್ಸಸ್ ಆಯಿತು. ಅದರಿಂದ ಅವತ್ತಿಂದ ಇವತ್ತು ವರೆಗೂ 8 ವರ್ಷ 9 ವರ್ಷದಿಂದ ನೀವು ವಾಪಸ್ ತಿರುಗಿ ನೋಡಿಲ್ಲ ಅದೇ ಇದೆ. ಒಂದು ದಿನ ಚಳಿಗಾಲ ಹೊರತುಪಡಿಸಿ ಇನ್ನೆಲ್ಲ ದಿನಲ್ಲೂ ದಿನ ಬಿಟ್ಟು ದಿನ 1,500-2,000 ಕಡಿಮೆ ಇಲ್ಲ, ಸಿಗ್ತಾ ಇರತ್ತೆ ನನ್ನ ಇನ್ಕಮ್. ಗುಲಾಬಿ ಆವಾಗೆಲ್ಲ ಎಲ್ಲಿಂದ ತಂದ್ರಿ? ಆ ಕಡ್ಡಿಗಳನ್ನು ತಂದ್ರ ಅಥವಾ ಸಸಿಗಳನ್ನೇ ತಂದ್ರ? ಸರಿ, ಬೆಂಗಳೂರಲ್ಲಿ ತಗೊಂಬಂದೆ ಫಸ್ಟು. ಅದಕ್ಕಿಂತ ಮುಂಚೆ ಇಲ್ಲಿ ದೊಡ್ಡಕುಂಚೇವು ಅಂತ ನಮ್ಮ ಸ್ನೇಹಿತರು ಇದ್ದಾರೆ, ಅವರು ನನಗೆ ಸಸಿ ತರಿಸ್ಕೊಟ್ರು. ಒಂದು ಎಕರೆ ಪ್ರದೇಶದಲ್ಲಿ ಹಾಕಿದ್ರ ನಿಮ್ಮ ಪ್ರದೇಶದಲ್ಲಿ? ಇಲ್ಲ ಸರ್, ನಾನು 1 ಎಕರೆ ಪ್ರದೇಶದಲ್ಲಿ ತುಂಬ ದುಡ್ಡು ಖರ್ಚಾಗುತ್ತೆ. ಅದರಿಂದ ನಾನು ಇವಾಗ ಸ್ವಲ್ಪ ಭತ್ತ ಮತ್ತು ತರಕಾರಿ ಬೆಳೀಲಿಕ್ಕೆ ಸ್ವಲ್ಪ ಬಿಟ್ಟು ಅರ್ಧ ಭಾಗ ಮತ್ತು ಒಂದು 1/2 ಎಕರೆಯಷ್ಟು ಈಗಲೂ ಇದೆ ಗುಲಾಬಿ. ಹಾಂ, ಈಗಲೂ ಇದೆ ಸರ್. ಈಗ ನಾವು ಈಗ ನಿಮ್ಮ ಕ್ಷೇತ್ರದಲ್ಲೇ ಇದ್ದೀವಿ. ಇಲ್ಲಿ ಸುಮಾರು 6 ಜಾತಿಯ ಸೇವಂತಿಗೆ ಹೂವುಗಳನ್ನು ನಾವು ನೋಡ್ತಾ ಇದ್ವಿ. ಬೇರೆ ಬೇರೆ ಬಣ್ಣದ್ದು, ಬೇರೆ ಬೇರೆ ವಿನ್ಯಾಸದ್ದು, ಭಾಳ ಆಕರ್ಷಕವಾಗಿದೆ. ಬಹುಶಃ ಈ ರೀತಿಯ ಒಂದು ಬೆಳೆ ಬೆಳವಣಿಗೆಯನ್ನು ನಾವು ಪಾಲಿ ಹೌಸ್ಗಳಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ. ಆ ಒಂದು ತಂತ್ರಜ್ಞಾನದ ಆಧಾರ ಇಲ್ಲದೇನೂ ಸಹ ಎಷ್ಟು ಚೆನ್ನಾಗಿ ನೀವು ಬೆಳೆದಿದ್ದೀರಿ ಹೇಳಿ. ಇದೆಲ್ಲ ಎಲ್ಲಿ ಕಲಿತೀರಿ? ಏನಾದರೂ ಹೊರಗಡೆ ಹೋಗಿ ಕಲಿತಿದ್ದ ಅಥವಾ ಯಾವ ರೀತಿಯ ಸಹಕಾರ ನಿಮಗೆ ಸಿಗ್ತಾ ಇದೆ? ಸರ್, ನನಗೆ ಸಹಕಾರ ಸಿಕ್ಕಿದ್ದು, ನಾನು ಹೇಳ್ಕೊಳ್ಳೋವಂಥದ್ದು 3 ಜನ ವ್ಯಕ್ತಿಗಳಿದ್ದಾರೆ, ಅವರು ನಮ್ಮ ಈಗ ಪಾರ್ಟ್ನರ್ಸ್ ಆಗಿದ್ದಾರೆ. ಅವ್ರ ಸಹಕಾರದಿಂದ ನಾನು ಈ ಸೇವಂತಿಗೆನ ಬೆಳೀಲಿಕ್ಕೆ ನನಗೆ ಅವಕಾಶ ಆಯಿತು. ಅದರಲ್ಲಿ ಮೊದಲ ಬಾರಿಗೆ ಪ್ರಥಮ್ ಕುಮಾರ್ ಅಂತ ಅಂದ್ಬಿಟ್ಟು ಅವರು ಬೆಳ್ತಂಗಡಿಯವರು, ಅವರು ಮತ್ತು ನಾವು ಮೈಸೂರು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಎಲ್ಲ ಥರದ್ದು ಸೇವಂತಿಗೆ ಹೂ ಆಗ್ಬೋದು, ಗುಲಾಬಿ ಆಗ್ಬೋದು, ಮತ್ತು ಜರ್ಬೆರ ಆಗ್ಬೋದು, ಎಲ್ಲ ನೋಡಿದಾಗ ಅವತ್ತಿನ ಮಟ್ಟಿಗೆ ರೈಟು ತುಂಬ ಚೆನ್ನಾಗಿತ್ತು. ಈ ಥರ ಮಾಡಿ ನಾವು ಬೇರೆ ಕಡೆ ಎಲ್ಲ ಕೆಲಸ ಅಲ್ಲಿ ಇಲ್ಲಿ ಮಾಡೋದ್ ಬದಲು ನಾವೇ ನಮ್ಮದೇ ಆದ ಒಂದು ಕಂಪ್ನಿ ಹುಟ್ಟಾಕಿ ನಾವು ಮಾಡ್ಬೋದಲ್ಲ. ಅವರು ಬೆಳ್ತಂಗಡಿಯವರು, ನೀವು ಕೆ ಆರ್ ನಗರದವರು, ಇನ್ನೊಬ್ಬರು ಎಲ್ಲಿ ಅವರು? ಅವರು ಉಡುಪಿ ಸರ್, ರಘುನಾಥ್ ಅಂತ ಅಂದ್ಬಿಟ್ಟೊಬ್ರು. ಮತ್ತೆ ನಮಗೆ ಮುಖ್ಯ, ಅದಕ್ಕಿಂತ ಮುಖ್ಯ ಕಾರಣ ಇದಕ್ಕೆಲ್ಲ ಹಣಕಾಸು ನಾವು ಒದಗಿಸ್ತಂತವರು ನಟೇಶ್ ವಯ್ಯಾರ್ ಅಂತ ಅಂದ್ಬಿಟ್ಟು. ಅವರು ಎಲ್ಲಿ ಅವರು? ಅವರು ಉಡುಪಿನೇ ಸರ್. ಅವರು ಒಟ್ಟಿನಲ್ಲಿ ಉಡುಪಿಯ ಒಂದು ಸಂಪರ್ಕ ನಿಮ್ಗೆ ಹೆಂಗ್ ಸಿಕ್ತು ಶಿವಕುಮಾರ್? ಸರ್, ಇದು ಪ್ರಥಮ್ ಅಂತ ಅಂದ್ಬಿಟ್ಟು ಪ್ರಥಮ್ ಕುಮಾರ್ ಅಂತ ಹೇಳಿದ್ನಲ್ಲ, ಅವರು ನಾನು ಒಂದು ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಹಿಂದೆ ವರ್ಕ್ ಮಾಡ್ತಾ ಇದ್ವಿ, ಆ ಮುಖಾಂತರ ಅವರು ಪರಿಚಯ ಆಗಿ ಈ ಇವರು ಇಬ್ರು ನನಗೆ. ಅಂದ್ರೆ ನೀವು 3 ಜನ ಪಾರ್ಟ್ನರ್ಸ್ ಆಗಿ ಮಾರುಕಟ್ಟೆ ಅಧ್ಯಯನ ಮಾಡಿದ್ರಿ, ಸಸಿಯನ್ನ ಎಲ್ಲಿಂದ ತರಬೇಕು ಮಾಡ್ಬೇಕು ಅಂತೆಲ್ಲ ಮಾಡಿ. ಮತ್ತೆ ಸಸಿ ತರಕ್ಕಿಂತ ಮುಂಚೆ ನಾವು ನಮ್ಮ 3 ಜನ ಹೋಗಿ ಒಂದ್ ಕಡೆ ಸೇರಿ ನಮ್ಮ ಒಂದು ಹೋಮ್ಕಾರ್ ಫ್ಲವರ್ಸ್ ಅಂತ ಅಂದ್ಬಿಟ್ಟು ಒಂದು ಕಂಪ್ನಿನ ರಿಜಿಸ್ಟರ್ ಮಾಡಿಸಿ, ಮತ್ತೆ ನಾವು ಬೆಳೀಲಿಕ್ಕಿಂತ ಮೊದಲು ನಾವು ಸೂಕ್ತ ಮಾಹಿತಿ ತಿಳ್ಕೊಬೇಕು ಅಂತ ಬೆಂಗಳೂರು IHR ಹೋಗಿ ಅಲ್ಲಿ ಕೆಲವು ಅಧಿಕಾರಿಗಳನ್ನ, ಕೃಷಿ ಸಂಶೋಧಕರನ್ನ ಭೇಟಿ ಮಾಡಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಲ್ಲಿ ಹೋಗಿ ಅವರು ತುಂಬಾ ನಮಗೆ ಎಲ್ಲ ಕೋಆಪರೇಟ್ ಮಾಡಿದ್ರು. ಎಲ್ಲಾ ತರದ್ದು, ಯಾವ ಸಸಿ ನೆಟ್ಟರೆ ಯಾವ ಟೈಮಲ್ಲಿ ಹೂ ಬರುತ್ತೆ, ಮತ್ತೆ ಗೊಬ್ಬರ ನಿರ್ವಹಣೆ ಹೇಗೆ ಮಾಡಬೇಕು, ಔಷಧಿ ನಿರ್ವಹಣೆ ಹೇಗೆ ಮಾಡಬೇಕು, ಅದೆಲ್ಲ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮತ್ತೆ ಪ್ರೀತಿಲೂ ಕಂಡ್ರು, ಅದೊಂದು ನನಗೆ ತುಂಬ ಹೆಮ್ಮೆ ವಿಷಯ. ಆದ್ರಿಂದ ಅವರ ಮಾಹಿತಿ ಮೇರೆಗೆ, ಅವ್ರೇನು ಹೇಳ್ತಾರೆ ಆ ಮಾಹಿತಿ ಮೇರೆಗೆ ನಾವು ಸಸಿ ಎಲ್ಲ ಹಾಕಿದ್ವಿ. ಅದೇ ಥರ ಒಳ್ಳೆ ಇಳುವರಿನೂ ಬಂದಿದೆ. ಮತ್ತೆ ನಮ್ಮ ಕಂಪ್ನಿ ನಮ್ಮ ಕರ್ನಾಟಕದಾದ್ಯಂತ ಆನ್ಲೈನ್ ಮುಖಾಂತರ ವ್ಯವಹಾರ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನೆಕ್ಸ್ಟು ಸೇವಂತಿಗೆ ಜೊತೆಗೆ ಇನ್ನಿತರೆ ಬಟನ್ಸ್ ಜರ್ಬೇರ್ ಆಗ್ಬೋದು, ಮತ್ತು ಎಲ್ಲ ಶ್ರೀಮಂತ ಬೆಳೆಗಳಾಗಿದೆ ಅದೆಲ್ಲ ಪಾಲಿ ಹೌಸ್ ಎಲ್ಲ ಏನೇನು ಬೆಳೀತಾರೆ ಅದನ್ನ ಓಪನ್ ಫೀಲ್ಡಲ್ಲೇ ಬೆಳೆದು ನಮಗೆ ರೈತನಿಗೆ ಯಾವುದು ಆಗಲ್ವೋ ಅದನ್ನ ನಾವು ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಶಿವಕುಮಾರ್, ಈಗ ಒಂಥರ ಖುಷಿ ಇದೆ ನಿಮಗೆ? ತುಂಬ ಖುಷಿ, ಸಾಧನೆ ಮಾಡ್ತಿದ್ದೀನಿ ಅನ್ನೋ ಒಂದು ಸಂತೋಷ ಇದೆ. ಹೌದು, ತುಂಬಾ ಸಂತೋಷ ಇವಾಗ ಕಾಣಿಸ್ತಾ ಇದೆ. ನಾವು ಇಲ್ಲಿ ಫಸ್ಟ್ ನಮ್ಮ ಭೂಮಿನ ತಗೊಂಡಾಗ, ಈಗ ಭೂಮಿ ಬೇರೆಯವ್ರ ಹತ್ರ 4 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದೀವಿ, ಅಂದ್ರೆ ಗುತ್ತಿಗೆಗೆ ತಗೊಂಡಿದೀವಿ. ಅದಕ್ಕೆ 2,70,000 ಕೊಡ್ಬೇಕಾದ್ರೆ ದುಡ್ಡು ಹೊಂದಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಮತ್ತೆ ಈ ಭೂಮಿ ನಿರ್ವಹಣೆ, ಭೂಮಿ ತಗೊಂಡಾಗ ಅಲ್ಲಿ ಏನ್ ಬೆಳೆ ಇತ್ತು ಅಥವಾ ಯಾವ ರೀತಿ ಇತ್ತು ಸರ್? ಇದೆಲ್ಲ ಇಲ್ಲಿ ಎಬ್ಬೆವು ಅಂತ, ತುರ್ಬೇವು ಮತ್ತೆ ಎಬ್ಬೆವು ಅಂತ ಕರೀತಾ ಇದ್ರು, ಅದೆಲ್ಲ ಇತ್ತು. ಅದೆಲ್ಲ ಒಂದು ಭೂಮಿ ಒಂದು ಸಮತಟ್ಟಿರ್ಲಿಲ್ಲ, ಅದೆಲ್ಲ ನಾವು ಅವ್ರ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡ ನಂತರ ಅದೆಲ್ಲ ಒಂದು ಲೆವೆಲ್ ಮಾಡಿಸಿ ಒಂದು ಭೂಮಿಗೆ ಏನು ಅದಕ್ಕೆ ಪೋಷಕಾಂಶಗಳು ಬೇಕು. ಮಣ್ಣು ಪರೀಕ್ಷೆ ಮಾಡಿಸಿದ್ರ? ಹೌದು ಸರ್, ಮಾಡಿಸಿ. ಅದೆಲ್ಲ ಮಾಡಿಸಿ ಏನ್ಗ ಅದರಲ್ಲಿ ಕೊರತೆ ಇದೆ ಅದೆಲ್ಲನ್ನು ಫುಲ್ಫಿಲ್ ಮಾಡಿ ಅದ ನಂತರ ಬೆಳಿಬಹುದು ಅನ್ನೋ ಹೂವಿನ ಕೃಷಿ ಸಾಧ್ಯ ಅನ್ನೋ ಗೊತ್ತಾಯ್ತು. ಗೊತ್ತಾಯ್ತು, ಆಗ ಮಾಡಿದೀವಿ ಸರ್. ಅದೇ ರೀತಿ ಚಳಿಗಾಲದಲ್ಲಿ ಹೂ ಬರದೇ ಇಲ್ಲ ಅನ್ನೋ ಎಲ್ಲಾ ರೈತರುಗಳನ್ನ ನಿರೀಕ್ಷೆನ ಸುಳ್ಳಾಗಿದೆ. ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ. ಚಳಿಗಾಲದಲ್ಲಿ ಏನು ಬೆಳೆ ಬೆಳೆಯಕ್ಕಾಗಲ್ವೋ ಅದನ್ನ 4 ಪಟ್ಟು ಇಲ್ಲಿ ನನ್ನ ಬೆಳೆ ಬಂದಿದೆ ಸರ್. ಅಂದ್ರೆ ಇಲ್ಲಿ ನಾವು ನೋಡಿದಾಗ ನೀವೆಲ್ಲ ಈ ವಿದ್ಯುತ್ ದೀಪಗಳು ಅಂದ್ರೆ ಶಾಖ ಅದ ಒಂದು ಉತ್ಪಾದನೆಗೆ ಸಹಾಯ ಆಗ್ಲಿ ಅಂತ ಆ ರೀತಿಯ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಈ ತಂತ್ರಜ್ಞಾನ ಎಲ್ಲ ಎಲ್ಲಿ ನೋಡಿದ್ರಿ ಅಥವಾ ಯಾರು ಹೇಳಿದ್ರು? ಸರ್, ಇದು ತಂತ್ರಜ್ಞಾನ ನಮ್ಗೆ ಗೊತ್ತಿರಲಿಲ್ಲ ಸರ್. ಫಸ್ಟು ನಾವು ಲೈಟ್ ಬೆಳಕಲ್ಲಿ ಬೆಳಿಬೇಕು ಅಂತ ಅನ್ಬಿಟ್ಟು ನಾವು ಸಸಿ ತರ್ಲಿಕ್ಕೆ ಅಂತ ನಾವು ಹೊರಗಡೆ ಹೋದಾಗ, ಹೊರಗಡೆ ಎಲ್ಲಿಗೆ? ಬೆಂಗಳೂರಿಗೆ ಹೋದಾಗ ಬೆಂಗಳೂರಿಂದ ಅವ್ರು ಎಲ್ಲಿ ತರಿಸ್ತಾರೆ ಸಸಿ ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ಸಸಿ ತರಿಸ್ಕೊಟ್ರು. ಅಲ್ಲಿ ನಮಗೆ ಈ ಲೈಟ್ ಬೆಳಕಲ್ಲಿ ಬೆಳೆದ್ರೆ ಮಾತ್ರ ಇದು ಬೆಳೆಯೋಕ್ಕಾಗೋದು. ಆ್ಯಕ್ಚುಲಿ ಈ ಬೆಳೆನ ಪಾಲಿ ಹೌಸ್ ಒಳಗಡೆನೆ ಬೆಳಿಬೇಕು, ಓಪನ್ ಫೀಲ್ಡಲ್ಲಿ ಬೆಳೆದ್ರೆ ನೀವು ಫೇಲ್ ಆಗ್ತೀರಾ ಅಂತ ಅಂದ್ಬಿಟ್ಟು ನಮಗೆ ಫಸ್ಟು ಸಸಿ ಕೊಡಲಿಕ್ಕೆ ಒಪ್ಪಲಿಲ್ಲ. ಆದಾಯ ಆದ್ರೂ ನಮ್ಮದೇ, ನಷ್ಟ ಆದ್ರೂ ನಮ್ಮದೇ. ನಮ್ಮ ಶಕ್ತಿ ಮೀರಿ ನಮ್ಮ ಪ್ರಯತ್ನ ಹಾಕಿ ನಾವು ಬೆಳೆಸ್ತೀವಿ, ನೀವು ನಮ್ಗೆ ದಯಮಾಡಿ ಸಸಿ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಯಿತು ಅಪ್ಪ ಅಂತೇಳಿ ಮತ್ತೆ ಅವ್ರ ಸಹಕಾರನೂ ಇದೆ. ಲೈಟು ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಲೈಟ್ ಹಾಕ್ಬೇಕು, ಮತ್ತೆ ಲೈಟ್ ಯಾವಾಗ ಆಫ್ ಮಾಡಬೇಕು, ಮತ್ತೆ ಯಾವ ಕೆಮಿಕಲ್ ಯಾವ ಟೈಮಲ್ಲಿ ಕೊಡಬೇಕು, ಅದು ವೈರಸ್ಗಳಿದ್ರೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಅದೆಲ್ಲ ನನಗೆ ಸೂಕ್ತವಾದ ನರ್ಸರಿಯವರು ಮಾಹಿತಿ ಕೊಟ್ಟರು ಸರ್. ಅವರು ಕೊಟ್ಟರು, ಅವ್ರಿಗೂ ನನಗೆ ಈ ರೇಡಿಯೋ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಗ ಎಷ್ಟು ವೆರೈಟಿನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸರ್, ಅವುಗಳಿಗೆ ಹೆಸರಿದೆಯಾ? ಹಾ, ಇದೆ ಸರ್. ಇಲ್ಲಿ ನಾವು 5 ವೆರೈಟಿ ಇದೆ. ಒಂದು ಮೊದಲನೇದಾಗಿ ಮ್ಯಾಂಗೋ ಎಲ್ಲೋ ಅಂತ ಅಂದ್ಬಿಟ್ಟು ಅದು ಜರ್ಮನ್ ಸೀಡ್ಸ್ ಅಂತ ಹೊಸ ತಳಿ. ಅದು ಇವಾಗ ಓಪನ್ ಫೀಲ್ಡಲ್ಲಿ ಆ್ಯಕ್ಚುಲಿ ಬರಲ್ಲ, ಪಾಲಿ ಹೌಸಲ್ಲಿ ಬೆಳೆ ಅಂತ ಬೆಳೆನ ಓಪನ್ ಫೀಲ್ಡಲ್ಲಿ ಬೆಳೆದಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಹಳೆ ವೆರೈಟಿ ಮ್ಯಾರಿಗೋಲ್ಡ್ ಅಂತ ಅಂದ್ಬಿಟ್ಟು ಅದು ಬಂದಿದೆ. ಅದು ಚಳಿಗಾಲಕ್ಕೆ ವೈರಸ್ ಇದ್ರೂ ಪರವಾಗಿಲ್ಲ, ಒಂದು ಸಾಧಾರಣ ಮಟ್ಟಕ್ಕೆ ಬಂದಿದೆ. ಇನ್ನು ಸೆಂಟ್ ಎಲ್ಲೋ ಮತ್ತು ಸೆಂಟ್ ವೈಟು ಐಶ್ವರ್ಯ ಅಂತ ಇಷ್ಟು ವೆರೈಟಿ ಹಾಕಿದ್ದೀನಿ ಸರ್. ಎಲ್ಲವೂ ಬಂದಿದೆ. ಈಗ ಒಂದು 8-9 ಲಕ್ಷ ಖರ್ಚಾಗಿದೆ. ಇವಾಗ ಒಂದು ವಾರದಿಂದ ಹೂ ಕಟಾವು ಮಾಡ್ತಾ ಇದ್ದೀನಿ. ಪ್ರತಿದಿನ ಒಂದು 15,000-20,000 ರೂಪಾಯಿ ಆದಾಯ ಬರುತ್ತೆ. ಒಂದು 45-50 ದಿನ ಇದೇ ಅಮೌಂಟು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀನಿ. ನಿರೀಕ್ಷೆ ಕೂಡ ಅದು ಒಳ್ಳೇದಾಗುತ್ತೆ, ಬರುತ್ತೆ ಅಂತ ಭಾವನೆ ಇದೆ. ಅದು ಸರ್ ಅಷ್ಟೆ. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ಆ ಸಸಿಯನ್ನ ತಂದ ಮೇಲೆ ಅದರ ಒಂದು ಪೋಷಣೆ ಮಾಡಬೇಕು, ನಿರೀಕ್ಷೆ ಹಾಗೆ ಇಳುವರಿ ಬರಬೇಕಾದ್ರೆ ಕಾಲಕಾಲಕ್ಕೆ ನೀರಿನ ನಿರ್ವಹಣೆ, ಗೊಬ್ಬರದ ನಿರ್ವಹಣೆ, ಅವರೆಲ್ಲ ಏನು ಹೇಳ್ತಾರೆ, ಕೀಟನಾಶಕಗಳಾಗ್ಬೋದು, ರೋಗನಾಶಕಗಳಾಗ್ಬೋದು, ಅವುಗಳನ್ನು ಕೊಡಬೇಕಾಗತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ಒಂದು ಬೆಳೆ ಅವಧಿ ಎಷ್ಟು, ಯಾವ ರೀತಿ ಪ್ರಾರಂಭ ಮಾಡ್ತೀರಿ, ಆ ಅವಧಿಯಲ್ಲಿ ಏನೆಲ್ಲ ಈ ರೀತಿ ಪರಿಕರಗಳನ್ನು ಅಥವಾ ಒಳಸುರಿಗಳನ್ನು ನೀವು ಹಾಕ್ತೀರಿ ಸರ್? ಇದು ಈ ಬೆಳೆ ಒಂದೊಂದು ತಳಿಗೆ ಒಂದೊಂದು ದಿನಗಳನ್ನ ಅವಲಂಬಿಸಿದೆ. ಒಂದು ಯಾವ್ಯಾವ ಓಪನ್ ಫೀಲ್ಡಿಗೆ ಬರೋಂಥದ್ದು 120 ದಿನವರೆಗೂ ಗಿಡನ ಬೆಳೆಸ್ಬೇಕಾಗ್ತದೆ. ಒಂದೊಂದು 90 ದಿನ ಇದೆ, ಒಂದೊಂದು 80 ದಿನ ಇದೆ. ಅಲ್ಲಿವರೆಗೂ ಸಸಿ ಬೆಳೆಸಿದ ನಂತರ 90 ದಿನದಿಂದ ಮುಂದೆ ಒಂದು 60-65 ದಿನ ಹೂವು ಸತತ ಕೊಡುತ್ತೆ. ಅದು 4 ದಿನಕ್ಕೊಂದ್ಸಲ ಹೂವು. ಈಗ ಸಸಿ ತಂದ್ರಿ, ಸಸಿ ಸಾಮಾನ್ಯವಾಗಿ ಎಷ್ಟು ದಿನದ ಅಥವಾ ಎಷ್ಟು ವಯಸ್ಸಿನ ಸಸಿ ಅದು, ಎಷ್ಟು ದೊಡ್ಡದಾಗಿರುತ್ತೆ ಅದೊಂದು ಸರ್? ಅದು ಆ ಸಸಿ ಒಂದು 45-50, ಅದು ಸಸಿ ಎಷ್ಟು ದಿನದ್ದು ಅನ್ನೋದು ಗೊತ್ತಿಲ್ಲ. 4 ಇಂಚ್ ಎತ್ತರ ಇರುತ್ತೆ ಅದೆಲ್ಲ ಸಸಿ. ಸರಿ, ಯಾವ ಅಂತರದಲ್ಲಿ ನಡೀತೀರಿ ಸರ್? ನಾವು ಸಾಲಿಂದ ಸಾಲಿಗೆ 6 ಅಡಿ, ಮತ್ತೆ ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂತರದಲ್ಲಿ ನಾನು ನೆಟ್ಟಿದ್ದೀನಿ. 1.5 ಅಡಿಗೆ 2 ಅಡಿ 2 ಸಸಿ ಬರೋ ಥರ ಮಧ್ಯದಲ್ಲಿ ಹನಿ ನೀರಾವರಿ ವ್ಯವಸ್ಥೆ ಮಾಡಿರೋದು ಸರ್. ಸರಿ, ಆಮೇಲೆ ಆ ನಂತರದಲ್ಲಿ ಗೊಬ್ಬರ ಎಲ್ಲ ಯಾವಾಗ ಕೊಡಬೇಕು? ಗೊಬ್ಬರ ಅದು ಸ್ಟಾರ್ಟಿಂಗ್ ನಾವು ನೆಟ್ಟ ಸಸಿನ ನಾಟಿ ಮಾಡಿದ 10 ದಿನಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಏನು ಗೊಬ್ಬರ ಅದು? ಗೊಬ್ಬರ NPK, ಸಾರಜನಕ ರಂಜಕ ಮತ್ತು ಪೊಟ್ಯಾಷು. ಫಸ್ಟು ಪೊಟ್ಯಾಷ್ನ ಕೊಡಬಾರ್ದು, ಸಾರಜನಕ ರಂಜಕನ ಗಿಡ ಬೆಳವಣಿಗೆ ಅಂತ ಯಾವ್ಯಾವ ಸ್ಟೇಜ್ ಇದೆ ಅಲ್ಲಿವರೆಗೂ ಬೆಳೆಸ್ಲಿಕ್ಕಾಗಿ ಕೊಡಬೇಕು, ಹೂ ಬಿಡೋ ಟೈಮಲ್ಲಿ ಪೊಟಾಶ್ ಕೊಡಬೇಕಾಗ್ತದೆ, ಹೂ ಬಿಡೋ ಟೈಮಲ್ಲಿ ಪೊಟಾಶ್ ಪೊಟಾಶ್ ಕೊಡಬೇಕಾಗ್ತದೆ. ಅಲ್ಲಿ ತನಕ ಸಾರಜನಕ ರಂಜನಕ ಯಾವ್ಯಾವ ಅಂತರದಲ್ಲಿ ಕೊಡ್ತಾ ಹೋಗ್ತೀವಿ ಸರ್? ಅದು ಡ್ರಿಪ್ ಮುಖಾಂತರ ನಾವು ವೆಂಚೂರಿಲಿ ಕೊಡೋದಾಯ್ತು ಅಂತಂದರೆ ಅದು ಪ್ರತಿ ಮೂರು ದಿನಕ್ಕೊಂದ್ಸಲ ಎಕರೆಗೆ ಇಷ್ಟು ಕೆ ಜಿ ಅಂತ ಅವ್ರ ಗಿಡ ಎಷ್ಟು ಸಾವಿರ ಹಾಕಿರ್ತಾರೆ ಅದರ ಆಧಾರದ ಮೇಲೆ. ನೀವು ಎಷ್ಟು ಕೆ ಜಿ ಕೊಡ್ತೀರಿ ಈ ಒಂದು ಎರಡು ಎಕರೆ ಪ್ರದೇಶಕ್ಕೆ? ಸರ್ ನಾನು ವಾರಕ್ಕೆ 8-9 kg NPK ಕೊಡ್ತೀನಿ ಮತ್ತು ಕೆಲವು ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಬೇಕಾದಂಥ ಜಿಂಕು, ಬೋರಾನು, ಅಮಿನೋ ಆಸಿಡು ಅದೆಲ್ಲ. ಎಷ್ಟು ದಿನಕ್ಕೆ ಹೂ ಬಿಡೋಕ್ಕೆ ಶುರುವಾಗುತ್ತೆ ಸರ್? ಇದು 90 ದಿನದಿಂದ 120 ದಿನದ ಆ ತಳಿ ವೆರೈಟಿ ಮೇಲೆ ಹೋಗ್ತದೆ. ಈಗ ಹೂ ಬಿಡೋಕ್ಕೆ ಮೊಗ್ಗೆಲ್ಲ ಇದೆ ಅಂದಾಗ ಆ ಸಂದರ್ಭದಲ್ಲೂ ನೀವು ಹೇಳಿದಂಗೆ ಒಂದು ಪೊಟಾಷನ್ನು ಕೊಡ್ತೀರಿ ನೀವು? ಓಕೆ. ಅದಲ್ಲದೆ ಇನ್ನೇನಾದರೂ ಬೇರೆ ದ್ರಾವಣಗಳ ಸಿಂಪರಣೆ ಮಾಡುವಂಥದ್ದು ಅದೆಲ್ಲ ಇದೆಯಾ? ಹಾಂ ಇದೆ ಸರ್. ಪ್ರತಿ ಗಿಡ ಒಂದು ಎತ್ತರ ಬರೋದವರೆಗೂ ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ. ಅದನ್ನ ಒಂದು ಹತೋಟಿಲಿ ತರಬೇಕು ಅಂತ ಅಂದಾಗ ಕೆಮಿಕಲ್ ಸ್ಪ್ರೇ ಮಾಡಲೇಬೇಕಾಗುತ್ತೆ. ಕೆಮಿಕಲ್ ಕೆಲವೊಂದು ಅದಕ್ಕೆ ಸಂಬಂಧ ಕೊಡ್ತಾರ ಅವರು? ಹೌದು ಸರ್, ಕೆಲವು ಬಯರ್ ಕಂಪ್ನಿಗಳಿದೆ, ಸಿಜೆಂಟಾ ಕಂಪ್ನಿದಿದೆ, ಮತ್ತೆ ಕೆಲವು ಆರ್ಗಾನಿಕ್ ಅವರೇ ಕೊಟ್ಟಿರ್ತಾರೆ. ಇಲ್ಲ ಸರ್, ಅವರೇ ಕೊಡಲ್ಲ, ನಾವು ಹೋಗಿ ಆಗ್ರೋ ಸೀಡ್ಸ್ ಕೇಂದ್ರದಲ್ಲಿ ಮತ್ತೆ ಔಷಧಿ ಕೇಂದ್ರಗಳಲ್ಲಿ ತಗೋಬೇಕಾಗಲ್ಲ. ಅದಕ್ಕೆ ನಾನು ಹೇಳಿದ್ ಈ ಬಗ್ಗೆ ಎಲ್ಲ ಅಧ್ಯಯನ ಹೆಂಗ್ ಮಾಡಿದ್ರಿ ನೀವು? ನಾಲ್ಕಡೆ ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ. ಅನುಭವದಲ್ಲೇ ನಿಮ್ಗೆ ಗೊತ್ತಾಗತ್ತಾ? ಇಲ್ಲ, ನಾಲ್ಕಡೆ ನೋಡಿ ಕೇಳಿ ತಿಳ್ಕೊಂಡಿದ್ದು. ಅನುಭವ ತಿಳ್ಕೊಬೇಕು ಅಂತಂದ್ರೆ ನಾಲ್ಕಾರು ಕಡೆ ನೋಡಿ ಅವರ ಅನಿಸಿಕೆಗಳನ್ನ ನಮ್ಮ ಹತ್ರ, ಕೆಲವು ನನಗೆ ಮರಕ್ಕಿಂತ ಮರ ದೊಡ್ಡದು ಅಂತಾರಲ್ಲ ಸರ್, ನನಗಿಂತ ಉತ್ತಮವಾಗಿ ಬೆಳೆದಿರೋಂಥ ರೈತರುಗಳಿದ್ದಾರೆ, ಅವ್ರ ಹತ್ರ ಹೋಗಿ ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಂಡಾಗ ಅವರು ಅವರಲ್ಲಿರೋಂಥದ್ದನ್ನ ನಮ್ಮ ಹತ್ರ. ಈಗ ಒಂದು ಎಕರೆಗೆ ಸರಾಸರಿ ಎಷ್ಟು ಆದಾಯ ಬರ್ತಾ ಇದೆ ಸರ್? ಇವಾಗ ನಾವು ಸೇವಂತಿಕೆ ಮಾಡಿರೋದು ಹೊಸದು, ನಾವು ಈಗ ಒಂದು 8-9 lakh ಖರ್ಚಾಗಿದೆ. ನಾವು ಈ ಸಲ ಒಂದು 10 lakh, ಒಂದು 15 lakh ಫಸ್ಟ್ ಬ್ಯಾಚಲ್ಲಿ ನಾವು ತಗೋಬೇಕು ಅನ್ನೋ ನಿರೀಕ್ಷೆ ಮಾಡಿ. ಆಗ್ಬೋದು ಆಗ್ಬೋದು ಅಂತ ನೀವು ಮಾತಾಡ್ತಾ ಒಂದು ಒಳ್ಳೆ ವಿಚಾರ ಹೇಳಿದ್ರಿ. ನನಗೇನು ಖರ್ಚು ಮಾಡಿದ್ದೀನಿ ಅದು ನನಗೆ ವಾಪಸ್ ಬರೋ ತನಕ ನಾನೇ ಕೂತು ವ್ಯಾಪಾರ ಮಾಡ್ತೀನಿ, ಆಮೇಲೆ ಅದನ್ನು ತಗೊಂಡೋಗಿ ಬೇರೆ ಕಡೆ ಕೊಡ್ತೀನಿ ಅಂತ ಹೇಳಿ. ಅದು ನನಗೆ ಏನು ಅಂತಂದರೆ ಸರ್, ನಾನು 2013 ನಾನು ಗುಲಾಬಿ ಹೂವನ್ನ ನಾಟಿ ಮಾಡಿದಾಗ ಸತತ ಒಂದು 6 ನಮ್ಮ ಕೆಆರ್ ಆಗ್ಬೋದು, ನಮ್ಮ ಲೋಕಲ್ ಮಾರ್ಕೆಟು ಮತ್ತು ಮೈಸೂರು ಆಗ್ಬೋದು, ನನಗೆ ನಾನು ಹೂವು ಅಲ್ಗಾಕ್ದಾಗ ನನಗೆ ಸೂಕ್ತವಾದ ರೇಟ್ ಸಿಗಲಿಲ್ಲ, ಮತ್ತು ಸಿಕ್ಕರೂ ನನಗೆ ಬಿಲ್ಲು ಇನ್ ಟೈಮ್ಗೆ ಪಾವತಿ ಮಾಡಲಿಲ್ಲ. ಅದು ನನಗೆ ಲೇಬರ್ ಕೊಡೋಕ್ಕಾಗಲಿ ಮತ್ತು ಗೊಬ್ಬರ ಮತ್ತು ಇನ್ನಿತರ ಸಣ್ಣ ಪುಟ್ಟ ಖರ್ಚುಗಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಮತ್ತು ಈಗ ಯಾವ ಥರ ಆಯಿತು ಅಂತಂದರೆ, ಒಬ್ಬ ವ್ಯಕ್ತಿ ಏನೋ ಈಗ ನಾನು ಗುಲಾಬಿ ಹಾಕಿದ್ದೀನಿ ಅಂತಂದರೆ ಅದರಲ್ಲಿ ತುಂಬ ಆದಾಯ ಇದೆ, ನಾನು ಅದರಲ್ಲೇ ಮಾಡಬೇಕು ಅಂದರೆ ನಮ್ಮ ರೈತರು ಫೇಲ್ ಆಗೋದೇನು ಅಂತಂದರೆ, ಯಾವುದು ಯಾವ ಜಾಗದಲ್ಲಿ ಇಲ್ವೋ ಅದನ್ನು ಮಾಡಿದ್ರೇ ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ನಮ್ಮ ರೈತರಲ್ಲಿ ಕಡಿಮೆ ಸರ್. ಈಗ ಒಬ್ಬ ವ್ಯಕ್ತಿ ಒಂದು ಇದರಲ್ಲಿ ತುಂಬ ಸಕ್ಸಸ್ ಆಗಿಬಿಟ್ಟಿದ್ದಾನೆ ಅಂತಂದರೆ ಎಲ್ಲರೂ ಸುದ ಅದನ್ನೇ ಮಾಡ್ತಾರೆ, ಆಗ ಡೌನ್ ಆಗೋಗುತ್ತೆ, ಆಗ ತಗೊಳ್ಳೋರೇ ಇಲ್ಲ. ಬೇಕಾದರೆ ನೀನು ಹಾಕು, ಇಲ್ಲ ಅಂದರೆ ಬೇಡ, ನೀನು ಯಾರಿಗಾರು ಹಾಕು ಇಲ್ಲ ಅಂತ. ಕೆಲವೊಂದ್ಸಲ ನನಗೆ ಲಾಸ್ಟ್ ಇಯರ್ ಗುಲಾಬಿನ ಮೈಸೂರು ಮಾರ್ಕೆಟಿಗೆ ಹಾಕಿದ್ರೆ ತುಂಬ ಕಡಿಮೆ ಆಯಿತು, ಮತ್ತು ನಾನು ಲೋಕಲ್ ಮಾರ್ಕೆಟಲ್ಲಿ ನನ್ನ ಹತ್ರ ತಗೋತಿದ್ದವರು ನೀನು ಇಷ್ಟ ಇದ್ದರೆ ಹಾಕು ಇಲ್ಲಾಂದರೆ ಬೇಡ ಅಂತ ಅಂದರು. ಆಗ ನನ್ನ ಹೂವನ್ನ ನಾನು ಹೊರಗಡೆ ಹಾಕೋದು ಮತ್ತು ವೇಸ್ಟ್ ಮಾಡೋದು ನನಗೆ ಇಷ್ಟ ಆಗಿಲ್ಲ. ಅವ್ರಿಗೆಲ್ಲ ಕೊಡೋದಕ್ಕಿಂತ ನಮ್ಮ ಜನಗಳಿಗೆ ನಾನೇ ಕೊಟ್ಟರೆ ಕೂತು ಮಾರಿ ನನಗೆ ಮುಖ ಪರಿಚಯನೂ ಆಗುತ್ತೆ, ಈ ವ್ಯಕ್ತಿ ಹೆಸರು ಗೊತ್ತಾಗುತ್ತೆ, ಒಂದು 4 ನನ್ನ ಪತ್ತೆ ಹಿಡಿತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ನಾನೇನು ಮಾಡಿದೆ, ಒಂದು ರೋಡ್ ಸೈಡಲ್ಲಿ ಫುಟ್ಪಾತಲ್ಲಿ ಒಂದು ಅಷ್ಟು ಟಾರ್ಪಲ್ ಗಿರ್ಪಲ್ ಹಾಕಿ ಹೂನ ಗುಡ್ಡೆ ಹಾಕ್ಕೊಂಡು ನಮ್ಮ ಜನಗಳಿಗೆ ನಾನೇ ಹೂ ಕೊಡ್ಲಿಕ್ಕೆ ಮಾಡಿದೆ. ಆವಾಗ ನನಗನ್ನಿಸ್ತು ಸಮಯ ಹೆಂಗೆ ಮಾರಿದ್ರಿ ನೀವು ಸರ್? ಹೇಗೆ ಮಾಡಿದೆ ಅಂತಂದರೆ, ನಾನು ಈಗ ಒಂದು ಎಕ್ಸಾಂಪಲ್, ನಾ ಹೂವು ಗುಚ್ಛ ಮಾಡೋದ? ಇಲ್ಲ ಸರ್, ಮಾಲೆ ಮಾರೋದ? ನಂದು ಮಾಲೆ ಮಾರೋದಲ್ಲ, ಇದು ಬಟನ್ಸ್ ನಾನು ಮಿರಬಲ್ ಹಾಕಿರೋದು ಸರ್. ನಾನು ಲೋಕಲ್ ಮಾರ್ಕೆಟ್ಗೆ ಅಂದರೆ ಪ್ರತಿ ಕೆ ಜಿಗೆ 100 ಕೊಡ್ತಾ ಇದ್ದೆ, ಒಂದು 5 100 ಕೊಟ್ಟೆ. ಆವಾಗ ನನಗೆ ಅದು ಸಾಕಾಗ್ತಿರಲಿಲ್ಲ, ಬರೀ ಅದು ಹಾಳು ಮತ್ತು ಕೀಟನಾಶಕ ಮತ್ತು ಗೊಬ್ಬರ ಮತ್ತು ನಮ್ಮ ಓಡಾಟದ ಖರ್ಚು ಅದೆಲ್ಲ ಆಗಿದ್ರು ಅಲ್ಲಿಗಲ್ಲೇ ನೇರ ಆಗ್ತಾಯಿತ್ತು. ನಾ ಆ್ಯಕ್ಚುಲಿ ಮಾರ್ಕೆಟ್ ಅವರು ನೀನು ಬೇಡ ಅಪ್ಪ ಹೂವು ಹಾಕೋದು ಸಾಕು ಅನ್ನೋ ಉದ್ದೇಶ ಯಾವಾಗ ಅವ್ರು ಇಟ್ಕೊಂಡು ನನ್ನ ಹತ್ರ ಬೇಡ ಅಂತ ಹೇಳಿದ್ರು, ನನಗೆ ಅದು ವರವಾಗಾಯಿತು ಸರ್. ಅದು ಅದನ್ನ ನಾನೇ ಮಾರಲಿಕ್ಕೆ ಮಾರ್ಕೆಟ್ ಯಾವಾಗ ಮಾಡಿದೆ, ಆವಾಗ ನಾನು 100 ಮಾರ್ತಾ ಇರೋ ಹೂವನ್ನ ಆ ವ್ಯಕ್ತಿ ನನ್ನ ಹತ್ರ ತಗೊಂಡಿರೋ ವ್ಯಕ್ತಿ ಹೇಗೆ ಮಾರ್ತಾಯಿದ್ರು ಅಷ್ಟೇ ರೇಟ್ಗೆ ನಾನು ಜನಗಳಿಗೆ ಮಾರೋದು. ನನ್ನ ಪ್ರೀತಿಲಿ ಸ್ವಲ್ಪ ನನ್ನ ಕೈಲಿ ಎಷ್ಟಾಗುತ್ತೆ ಅವ್ರಿಗೆ ಜಾಸ್ತಿ. ಎಷ್ಟಕ್ಕೆ ಮಾರಿದ್ರಿ ಆಗ? ಆಗ ನಾನು 1 300-350 ರೂಪಾಯಿ ಇಲ್ಲಾಂದ್ರೆ ನಿಮ್ಗೆ ಸಿಕ್ತಿದ್ದು ಬರೀ 100 ಇದು 100 ನಾನೇ ಸ್ವಯಂ 100 ಪಟ್ಟು ಆಯ್ತು. ಈಗ ನನಗೆ ಹತ್ತು ಒಂದು 100 kg ಹೂ ತಗೊಂಡ್ರೆ ನನಗೆ ಕೊಡ್ತಿದ್ದ 10,000. ನಾನೇನು ಅಲ್ಲಿ ಕೂತ್ ಮಾಡ್ತಾ ಇರೋದ್ರಿಂದ ನನಗೆ 35,000. ನಿಮ್ಗೆ ಮಾರುಕಟ್ಟೆ ಏನು ಅಂತ ಗೊತ್ತಾಯ್ತು? ಗೊತ್ತಾಯ್ತು. ಮತ್ತೆ ಜನ ನನ್ನ ಎಲ್ಲೇ ಹೋದ್ರು, ಸರ್ ಇವತ್ತು ಗುಲಾಬಿ ಹಾಕಿಲ್ವಾ, ಸರ್ ನಾಳೆಗೆ ನನಗೆ ಸ್ವಲ್ಪ ಗುಲಾಬಿ ಬೇಕಾಯ್ತು ತಂದ್ಕೊಡಿ, ಮತ್ತೆ ನಮ್ಮನೆ ಫಂಕ್ಷನ್ ಇದೆ ಬನ್ನಿ, ನೀವು ಬರಲಿಲ್ಲ ಅಂತಂದ್ರೆ ಏನೋ ಒಂಥರ, ನಿಮ್ ಮಾತಾಡಿಸ್ಲಿಲ್ಲ ಅಂತಂದ್ರೆ ವಾರಕ್ಕೊಂದ್ಸಲ ಅನ್ನೋ ಜನ ಅಷ್ಟು ಪ್ರೀತಿ ಮಾಡಿ ಗ್ರಾಹಕರು ನಿಮ್ಮ ಹತ್ರ ಬಂದು ಮಾತಾಡಿ ಪ್ರೀತಿ ವಿಶ್ವಾಸನ ವ್ಯಕ್ತಪಡಿಸ್ತಾರೆ. ಈಗ ಶಿವಕುಮಾರ್, 2013 ನಾವು ನೋಡಿದಾಗ 7 ವರ್ಷದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೀರಿ ಹೇಳಿ. ಈಗ ಮಾರುಕಟ್ಟೆ ಈಗ ಈ ಒಂದು ಬೆಳೆ ಹಾಕೋಕ್ಕಿಂತ ಮುಂಚೆನೆ ನೀವೊಂದು ಐಡಿಯಾ ಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ, ನನಗೆ ಎಲ್ಲಿ ಅದನ್ನು ಮಾರುಕಟ್ಟೆ ಮಾಡಬೇಕು, ಎಷ್ಟು ಅದರಿಂದ ನಾನು ಆದಾಯ ಗಳಿಸಬೇಕು, ಎಷ್ಟು ಆದಾಯ ಗಳಿಸಿದ್ರೆ ಮುಂದಿನ ಒಂದು ಬೆಳೆಗೆ ಅಥವಾ ಮುಂದಿನ ನನ್ನ ಬದುಕಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಬೇಕು. ಈಗ ನೀವು ಈಗ 2 ಎಕರೆ ಪ್ರದೇಶದಲ್ಲಿ 5 ಬೇರೆ ಬೇರೆ ತಳಿ ಇದು ಹಾಕಿದ್ದೀರಿ, ಬೇರೆ ಬೇರೆ ಅವಧಿಯ ಬೆಳೆಗಳಿವು. ಮಾರುಕಟ್ಟೆಯನ್ನು ಯಾವ ಥರ ಮಾಡ್ಕೊಂಡಿದ್ದೀರಿ, ಎಷ್ಟು ಜನ ಕೆಲಸ ಮಾಡ್ತಾರೆ, ನಿಮ್ಮ ಜೊತೆ ಇನ್ನು ಯಾರ್ಯಾರನ್ನ ನೀವು ಸೇರಿಸ್ಕೊಂಡಿದ್ದೀರಿ, ಮತ್ತು ಉಡುಪಿಯ ಗೆಳೆಯರು ಇದಕ್ಕೆ ಹೇಗೆ ನೆರವಾಗ್ತಾ ಇದ್ದಾರೆ? ಸರ್, ನಮ್ಮ ಉಡುಪಿಯ ಗೆಳೆಯರಲ್ಲಿ ಇದಕ್ಕೆಲ್ಲ ಆರ್ಥಿಕ ಸಹಾಯ ಮಾಡಿರೋರು ನಟೇಶ್ ವೈಯಾರ್ ಅಂತ ಅಂದ್ಬಿಟ್ಟು, ಅದು ಆರ್ಥಿಕ ಸಹಾಯ ಮಾಡಿದ್ದಾರೆ. ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಅವರು ಈ ನಮ್ಮ ಕಂಪ್ನಿ ಮಾಡಿ, ಮತ್ತೆ ಎಲ್ಲ ಮಾರ್ಕೆಟ್ ಮಂಗಳೂರು ಆಗ್ಬೋದು, ಮತ್ತೆ ಅಲ್ಲಿ ಬೆಳ್ತಂಗಡಿ ಆಗ್ಬೋದು, ಮತ್ತೆ ಉಡುಪಿ ಆಗ್ಬೋದು, ಮೈಸೂರು ಆಗ್ಬೋದು, ಮತ್ತೆ ಬೆಂಗಳೂರು ಆಗ್ಬೋದು, ಎಲ್ಲ ಮಾರ್ಕೆಟ್ಗಳಿಗೂ ನಮ್ಮ ಬ್ರ್ಯಾಂಡಿಂದ ಹೂ ಸಪ್ಲೈ ಮಾಡಬೇಕು ಅನ್ನೋ ಪ್ಲಾನ್ ಇಟ್ಕೊಂಡು ಈ ಕಂಪ್ನಿನ ನಡೆಸ್ತಾ ಇದೀವಿ. ಅದೇ ತರ ಹೋಗ್ತಾ ಇದೆಯಾ? ಈಗ ಆಲ್ರೆಡಿ ಹೋಗ್ತಾ ಇದೆ. ಈಗ ಬೇರೆ ನಗರದ ಚಿಕ್ಕ ವಡ್ಡರ ಗುಡಿಯಿಂದ ಬೇರೆ ಬೇರೆ ಕಡೆ ಎಲ್ಲೆಲ್ಲಿಗೆ ಹೂಗಳು ಹೋಗ್ತಾ ಇವೆ ಹೇಳಿ. ಇವಾಗ ಸ್ಟಾರ್ಟ್ ಒಂದು 8-10 ದಿನ ಆಗಿದೆ ನಮ್ದು ಕುಯಿಲ್ ಸ್ಟಾರ್ಟ್ ಆಗ್ಲಿಕ್ಕೆ. ಇವಾಗ ಒಂದು 60-70 kg ಸೇವಂತಿಗೆ ಬಿಡುವು ಬರ್ತಾ ಇದೆ. ಮಾಲೆ ಮಾಡೋ ಹೂ ಈಗ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು ಸಲ ಮಾಲೆ ಮಾಡಿದ್ರೆ 1,500-2,000 ಮಾಲೆ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಬಂದಾಗ ಹೆವಿ ಆದಾಗ ಮಂಗಳೂರಿಗೆ ಕಳಿಸ್ಕೊಡ್ಬೇಕು, ಮತ್ತೆ ಬೆಂಗಳೂರು ಇದ್ರೆ ಬೆಂಗಳೂರು, ಮತ್ತೆ ಸೂಕ್ತ ಮಾರ್ಕೆಟ್ ನಮಗೆ ತುಂಬ ಹತ್ರ ಇರೋದು ಮೈಸೂರು ಮಾರ್ಕೆಟ್, ಇದಕ್ಕೆ ನಾವು ಕಳಿಸೋಣ ಅನ್ಕೊಂಡಿದ್ದೀವಿ. ಏನು ಯಾವ ರೀತಿ ಮಾರ್ತೀರಿ ನೀವು ಬಿಡಿ ಹೂ? ಆದರೆ ಒಂದು ಬಿಡು ಒಂದೂಗೆ ಆ ಥರ ಇಲ್ಲ, ಒಂದೊಂದು ಹೂಗೆ ಒಂದೊಂದು ರೇಟ್ ಇದೆ. ಅದರಲ್ಲಿ ಐಶ್ವರ್ಯ ಅಂತ ಅನ್ನೋದು ತುಂಬ ಚೆನ್ನಾಗಿದೆ, ಮತ್ತೆ ಮ್ಯಾಂಗೋ ಎಲ್ಲೋ ಅದು ಬಿಡುವು, ಅದನ್ನ 1.5 kg ಅವತ್ತು ಮೈಸೂರು ರೇಟು. ಮೈಸೂರು ರೇಟಲ್ಲಿ ಮೈಸೂರು 250 rupees ಇದ್ರೆ ನಮ್ಮ ನಾನೇ ಸ್ವಯಂ ಕುತ್ಕೊಂಡು ಮಾರೋದ್ರಿಂದ ಮೈಸೂರು ರೇಟ್ಗೆ 50 rupees ಕಡಿಮೆ. ನನಗೆ ನಾನು ಮೈಸೂರಿಗೆ ತೊಗೊಂಡೋಗಿ ನಾನು ಅವ್ರ ಹತ್ರ ದುಡ್ಡು ಇಸ್ಕೋಬೇಕಾದ್ರೆ ನನಗೆ 40-50 rupees ಅವ್ರ ಕಮಿಷನ್ನು ಅಂತ ಅಂದ್ಬಿಟ್ಟು 100 ರೂಪಾಯಿ ಅಂತ ಕಮಿಷನ್ ಇಟ್ಕೋತಾರೆ. ಆ ದುಡ್ಡು ಬದಲು ನಮ್ಮ ಗಿರಾಕಿಗಳು ಏನು ಹೂ ತಗೊಳ್ಳಿಕ್ಕೆ ಬರ್ತಾರೆ ಪರ್ಚೇಸ್ ಮಾಡಲಿಕ್ಕೆ ಅವ್ರಿಗೆ ಬಿಟ್ಬಿಡೋದು. ಮೈಸೂರು 250 rupees ಮಾರ್ಕೆಟ್ ನಡೀತಾ ಇದ್ರೆ ನನಗೆ 200 rupees ಕೊಡಪ್ಪ, ಮೈಸೂರು 100 rupees ಮಾಡ್ತಾ ಇದ್ರೆ ನನಗೆ 80 rupees ಕೊಡಪ್ಪ, ಆ ಥರ. ಈಗ ಒಂದು ಬೆಳೆ ಅವಧಿ ನೀವೇ ಹೇಳಿದಂಗೆ 120 ದಿನಗಳ ತನಕ ಇರುತ್ತೆ, ಅದು ಹೂ ಬಿಡೋದಕ್ಕೆ ಶುರುವಾಗುತ್ತೆ, ಆಮೇಲೆ ಒಂದು ಮೂರು ತಿಂಗಳು ಇರುತ್ತೆ, ಹೆಚ್ಚು ಕಡಿಮೆ ಅಲ್ಲಿಗೆ 6-7 ತಿಂಗಳು ಬೆಳೆ. ಅದಾದ್ಮೇಲೆ ಏನ್ ಮಾಡ್ತೀರಿ ಇಲ್ಲಿ? ಇಲ್ಲ ಸರ್, ಅದು ಆ ಬೆಳೆ ಆಯ್ತಿದಂಗೆ ಪುನಃ ಒಂದೇ ಸಲ 2 ಎಕರೆಗೂ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಈಗ ನಾವು ಫಸ್ಟು ಸೇವಂತಿಗೆ ಬೆಳೆ ಇದೆ ಪ್ರಥಮವಾಗಿ ಬೆಳೆದಿರೋದು, ಈಗ ನನಗೆ ಕಷ್ಟ ಅನ್ನಿಸ್ತಾ ಇದೆ ಸರ್ ಇವಾಗ, ಯಾಕೆಂದ್ರೆ ತುಂಬಾ ಕಷ್ಟ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಒಂದೇ ಸಲ ಹೂ ಬಂದಿದೆ, ಈಗ ಒಂದೇ ಸಲ ಮಾರ್ಕೆಟಿಂಗ್ ಮಾಡೋದು ತುಂಬಾ ಕಷ್ಟ, ಮತ್ತೆ ಮಾರ್ಕೆಟು ಸಂಪೂರ್ಣ ಗೊತ್ತಿಲ್ಲ ಅಂತಂದ್ರೆ ಅವ್ನು ಮೋಸ ಹೋಗ್ತಾನೆ, ಜೊತೆಗೆ ಅವನಿಗೆ ಲಾಸ್ ಆಗ್ತದೆ, ಅವ್ನಿಗೆ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಕೇಳಿದೆ. ಅಂದ್ರೆ ಮುಂದಿನ ಬೆಳೆಗೆ ಯಾವ ತರ ಸಿದ್ಧತೆ ಮಾಡ್ಕೊಳ್ಳಿ? ಸಿದ್ಧತೆ ಮುಂದಿನ ಬೆಳೆಗೆ ಮಾಡ್ಕೋಬೇಕು ಅಂದ್ರೆ ಸರ್, ಈ 2 ಎಕರೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈ ನಾಟಿ ಮಾಡಬೇಕಾದ್ರೆ 1.5 ತಿಂಗಳು ಫಸ್ಟ್ ನಾಟಿ ಮಾಡಬೇಕು, ನಂತರ 1.5 ತಿಂಗಳು ಗ್ಯಾಪ್ ಕೊಟ್ಟು ಇನ್ನೊಂದು ನಾಟಿ ಮಾಡಬೇಕು, ಮತ್ತೆ ಮಳೆಗಾಲ ಮತ್ತೆ ನಮ್ಮ ಹಬ್ಬಗಳು ಯಾವಾಗ ಹೂಗೆ ಸಿಗುತ್ತೆ ಮಳೆಗಾಲ ಹೊರತುಪಡಿಸಿ ಅನ್ನ ನೋಡಿಕೊಂಡು ನಾಟಿ ಮಾಡಿದ್ರೆ ಅವ್ರಿಗೆ ಹಂತ ಹಂತವಾಗಿ ಸಿಗುತ್ತೆ ಸರ್. ಒಂದು ಬೆಳೆ ಬೆಳೆದ ನಂತರ ಅದು ಖಾಲಿ ಆಗ್ತಾ ಇದೆ, ನೆಕ್ಸ್ಟ್ ಇನ್ನೊಂದು ಬೆಳೆಗಾಗುತ್ತೆ, ಖಾಲಿಯಾದ ಭೂಮಿಗೆ ಪುನಃ ನಾವು ಹೊಸ ವೆರೈಟಿ ಅದೇ ವೆರೈಟಿ ಬೇಡ ಬಿಟ್ಟು ಹೊಸ ವೆರೈಟಿ ಹಾಕಿದ್ರೆ ರೋಗಗಳು ಕಡಿಮೆ ಆಗುತ್ತೆ, ಮತ್ತೆ ಇಳುವರಿ ಅದೇ ಇಳುವರಿ ಆಗುತ್ತೆ. ಮಣ್ಣನ್ನ ಪುನಃ ಸಿದ್ಧ ಮಾಡ್ಕೋಬೇಕಲ್ಲ, ಮಣ್ಣನ್ನ ಸಿದ್ಧ ಮಾಡ್ಕೊಳ್ಳಿಕ್ಕೆ ಒಂದ್ 15-20 ದಿನ ಗ್ಯಾಪ್, ಬಿಸಿಲಲ್ಲಿ ಮಾತ್ರ ಒಂದ್ 10-12 ದಿನ ಮಣ್ಣನ್ನ ಒಣಗಿಸ್ಲೇಬೇಕು. ಪ್ರೋಟೀನ್ ಮಣ್ಣಿಗೆ ಸಿಗ್ಬೇಕು ಅಂತಂದ್ರೆ ಸೂರ್ಯನ ಕಿರಣ ಭೂಮಿಗೆ ತಾಗ್ಲೇಬೇಕು, ಅವಾಗ ಭೂಮಿ ಪುನಃ ಫಲವತ್ತತೆ ಆಗತ್ತೆ. ಆಗ ನಂತರ ಮತ್ತೆ ಬೆಳೆದಿದ್ನೆ, ಇವಾಗ ಉದಾಹರಣೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈಗ ಸೆಂಟ್ ಎಲ್ಲೋ ಹಾಕಿದೀನಿ, ಸೆಂಟ್ ಎಲ್ಲೋ ಹಾಕಿರೋದನ್ನ ನೆಕ್ಸ್ಟ್ ಕೂಳೆನ ತಗೊಂಡ್ರೆ ಪರವಾಗಿಲ್ಲ ಬರುತ್ತೆ, ಇನ್ ಮೂರನೇ ಕುಳಿಯಾಗಿ ಅದನ್ನೇ ಬೆಳಿತೀನಿ ಅಂತಂದ್ರೆ ಅದರಲ್ಲಿ ಇಳುವರಿ ನಾವು ನಿರೀಕ್ಷೆ ಮಾಡಿದಷ್ಟು ಬರಲ್ಲ. ಬದಲಾವಣೆ ಮಾಡಲೇಬೇಕಾಗ್ತದೆ. ಇನ್ ನಮ್ಮ ರೈತರು ಫೇಲ್ ಆಗೋದು ಆ ಕೂಳೆ ಬೆಳೆನೆ, ಇನ್ನು ಹೂ ಚೆನ್ನಾಗಿ ಬರ್ತಾ ಇತ್ತಲ್ಲ ತಡಿ ಅದನ್ನೇ ಕಟ್ ಮಾಡಿ ಪುನಃ ಅದರಲ್ಲೇ ಬೆಳೆದು ಬಿಡೋಣ ಅಂತ ಮಾಡ್ತಾರೆ, ಫೇಲ್ ಆಗ್ತಾರೆ. ಈಗ ಒಂದು ಸಸಿ ತರೋದು, ಔಷಧಿ ಖರ್ಚು, ಗೊಬ್ಬರದ ಖರ್ಚು ಎಲ್ಲ ಸೇರಿ ನೀವು ಲೆಕ್ಕ ಹಾಕಿದಾಗ ಒಂದು ಸಸಿಯಿಂದ ಎಷ್ಟು ಕೆ ಜಿ ಹೂವಿನ ಪಡ್ಕೋಬೋದು ಸರ್? ಒಂದು ಸಸಿ ಅದು ಬೆಳವಣಿಗೆ ಅಂತರದಲ್ಲಿರುತ್ತೆ ಸರ್. ಯಾವ ಒಂದು ಸಾವಿರ ಸಸಿ ಅಂತ ಅನ್ಕೊಳ್ಳೋಣ. ಒಂದು ಸಾವಿರ ಸಸಿ ವೆರೈಟಿ ಮೇಲೆ ಹೋಗುತ್ತೆ. ಒಟ್ಟಾರೆ ಒಂದು ಈಗ ಸೆಂಟೆಲ್ಲೋ ಒಂದು ಸಾವಿರ ಸಸಿಗೆ ಇಂತಿಷ್ಟು ಅಂತ ಇರುತ್ತೆ. ಮಾಲೆ ಮಾಡ್ಬೋದು, ಇಷ್ಟು ಸಾವಿರ ಮಾಲೆ ಮಾಡ್ಬೋದು ಅಂತ ಇರುತ್ತೆ, ಅಷ್ಟು ಮಾಡ್ಬೋದು. ಈಗ ನನಗೆ ಎಷ್ಟು ಆಗ್ಬೋದು ಅನ್ನೋದು ಹೇಳಲಿಕ್ಕೆ ನಾನು ಇದೇ ಪ್ರಥಮ ಬಾರಿ ಮಾಡಿರೋದು, ಇದ್ರ ಬಗ್ಗೆ ಅನುಭವ ಇಲ್ಲ. ಬೆಳೆ ಚೆನ್ನಾಗಿ ಬಂದಿದೆ ನೋಡಿದ್ರೆ ಖುಷಿಯಾಗುತ್ತೆ. ಇನ್ಯಾರಾದರೂ ಪುನಃ ನೀವು ಈ ಭಾರತೀಯ ತೋಟಗಾರಿಕೆ ಸಂಸ್ಥೆಯ ವಿಜ್ಞಾನಿಗಳನ್ನೇ ಅಧಿಕಾರಿಗಳನ್ನ ಸಂಪರ್ಕಿಸಿ ಈ ಬಗ್ಗೆ ಕೇಳಿದ್ರೆ ಅವ್ರನ್ನ? ಹಾಂ, ಕೇಳಿದ್ದೀವಿ ಸರ್ ಅವ್ರನ್ನ. ಇವಾಗ ನಾನು ಅಂತ ಅಂತೂ ನಮ್ಮ ಪಾರ್ಟ್ನರ್ಸ್ಗಳು ಏನಿದ್ದಾರೆ ಮೂರು ಜನ, ಅವರು ಹೆಲ್ಪ್ ಮಾಡಿದ್ದಾರೆ ತುಂಬ. ಐ ಎಚ್ ಆರ್ ಅಲ್ಲಿ ಏನು ಕೆಲಸ ಮಾಡ್ತಾರೆ ಅಲ್ಲಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳೇನಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಅವ್ರ ಸಲಹೆ ತಗೊಂಡು ಹೀಗೆ ಮಾಡಿ ಶಿವಕುಮಾರ್ ಅಂತ ಅನ್ಬಿಟ್ಟು ಅವ್ರು ನನ್ಗೆ ಅಡ್ವೈಸ್ ಮಾಡ್ತಾರೆ. ಈ ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ನೀವು ನಿಮ್ಮ ಈ ಭೂಮಿಯಲ್ಲೇ ಕಳೀತಾ ಇದ್ದೀರಿ ಸರ್? ನಾನು ಬೆಳಗ್ಗೆಯಿಂದ ಸಂಜೆವರೆಗೂ, ಈಗ ಉದಾಹರಣೆ ಎಕ್ಸಾಂಪಲ್ ನನ್ನ ತಂದೆ ತಾಯಿ ಅನ್ನೋ ಲೆಕ್ಕಾಚಾರದಲ್ಲೇ ನಾನು ಪೋಷಣೆ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಕಳೆ ತೆಗೆಯೋದು ಆ ಥರದ್ದು ಅದೆಲ್ಲ ವರ್ಕರ್ಸ್ ಇದ್ದಾರೆ ಸರ್, ಅದೆಲ್ಲ ಮಾಡ್ತಾರೆ. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ನಮ್ಮ ಹತ್ರ? ಈಗ ಪ್ರತಿದಿನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 15-20 ಜನ ಕೆಲಸ ಮಾಡಿದ್ರು. ನಾಟಿ ಮಾಡೋದಕ್ಕೆ ಬೇಕು, ನಾಟಿ ಮಾಡ್ಲಿಕ್ಕಿಂದ ಮತ್ತೆ ಗೊಬ್ಬರ ಹರಡಕ್ಕಿಂದ ಮತ್ತೆ ಈ ಲೈನ್ ಮತ್ತೆ ಕಂಬಗಳು ಪೋಲ್ಸ್ ಎಲ್ಲ ನಡೀಲಿಕ್ಕಿಂತ ಮತ್ತೆ ಗಂಡಾಳು ಮತ್ತೆ ಹೆಣ್ಣಾಳು ಅಂತ ಅನ್ಕೊಂಡು 15-20 ಜನ ಸತತ ಒಂದು ತಿಂಗಳು ಕೆಲಸ ಮಾಡಿದ್ದಾರೆ. ಆಮೇಲೆ ಬತ್ತಾ ಬತ್ತಾ ಕಳೆ ಒಂದು 5 ಜನ ಪ್ರಾರಂಭದಲ್ಲಿ ಜಾಸ್ತಿ ಜನ ಜಾಸ್ತಿ ಬೇಕಾಗ್ತದೆ. ಆಮೇಲೆ ಕಟಾವು ಟೈಮಲ್ಲಿ ಮಾಲೆ ಮಾಡ್ಲಿಕ್ಕೆ ಮತ್ತೆ ಹೂ ಕಟಾವು ಮಾಡ್ಲಿಕ್ಕೆ ತುಂಬಾ ತಗೋತದೆ. ಅಂತೂ ನೀವೇ ಕೂತು ಮಾರಾಟ ಮಾಡೋದು ನಿಮ್ಗೊಂಥರ ಅದು ಒಂಥರ ಖುಷಿ. ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ, ಎಲ್ಲಿ ನಿಮ್ ಜಾಗ ಸರ್? ನಂದು ಹೇಳಬೇಕು ಅಂತಂದ್ರೆ ನನ್ಗೆ ಎಲ್ಲಿ ಅಂತ ಒಂದು ಮಾರ್ಕೆಟ್ ಅಲ್ಲಿ ನೆಲೆ ಇಲ್ಲ. ನಾನು ಯಾವ ಜಾಗದಲ್ಲಿ ಕೂತ್ಕೋತೀನೋ ಅದೇ ನನ್ನ ಮಾರ್ಕೆಟ್ ಸರ್. ಅಲ್ಲ, ಕಾಯಂ ಗ್ರಾಹಕರು ಹೆಂಗ್ ಗೊತ್ತಾಗುತ್ತೆ ಶಿವಕುಮಾರ್ ಎಲ್ಲಿದ್ದಾರೆ ಅಂತ? ಈಗ ಸರ್ ಅಲ್ಲಿ ಕೆಆರ್ ಬಜಾರ್ ರಸ್ತೆ ಒಂದಿದೆ, ಅದರಲ್ಲಿ ಜಿಲ್ಲಾ ಆಪ್ಕಮ್ಸ್ ನಾನು ಇರ್ತೀನಿ ಅಂತ. ಎಷ್ಟು ಕೆ ಜಿ ಸಾಮಾನ್ಯ ತಗೊಂಡು ಹೋಗ್ತೀರಿ ಸರ್? ನಾನೀಗ ಪ್ರತಿದಿನ ಒಂದು 100-120 ಕೆ ಜಿ ಸೇಲ್ ಮಾಡ್ತೇನೆ. ಯಾರು ಸಾಮಾನ್ಯವಾಗಿ ನಿಮ್ಮ ಗ್ರಾಹಕರು? ಈ ಮದುವೆ ಮನೆಗಳು ಅಥವಾ ಸಮಾರಂಭಗಳಿಗೆ ಅದನ್ನು ಬಳಕೆ ಮಾಡುವಂಥವ್ರು, ಅಥವಾ ದಿನನಿತ್ಯ ಹೂವನ್ನು ಪೂಜೆಗಾಗಲಿ ಸಮಾರಂಭಕ್ಕಾಗಲಿ ಬಳಸುವಂಥವ್ರು, ಸಾಮಾನ್ಯವಾಗಿ ನಿಮ್ಮ ಗ್ರಾಹಕರ ವರ್ಗ ಯಾವ ಥರ ಇರುತ್ತೆ? ಎಲ್ಲರೂ ಮಿಕ್ಸಲ್ಲಿ ಇದ್ದಾರೆ ಸರ್. ಅವ್ರು ಇಂಥವ್ರು ಅಂತ ಹೇಳೋಕ್ಕೆಲ್ಲ, ಒಬ್ಬರು ತೊಗೊಂಡೋಗೋರು 100 ಗ್ರಾಮು ಕೊಡಪ್ಪ ಅಂತಾರೆ, ತೊಗೊಂಡೋಗೋರು 10 ಕೆಜಿನೂ ಕೊಡಪ್ಪ ಅಂತಾರೆ, ಆ ಥರ ಇದೆ. ಅಂದರೆ ಈಗ ಬೆಳಿಗ್ಗೆ ಬೇಗ ಬಂದು ಅದನ್ನು ಕಟಾವು ಮಾಡಿಕೊಂಡು ಮಾರ್ಕೆಟ್ಗೆ ಹೋಗೋದು, ಅಥವಾ ಸಾಯಂಕಾಲ ಕಟಾವು ಮಾಡಿ ಮಾರನೇ ದಿನ ಬೆಳಿಗ್ಗೆ ಮಾರುಕಟ್ಟೆಗೆ ತೊಗೊಂಡೋಗೋದು? ಸರಿ, ಎಲ್ಲ ಕಡೆನೂ ಸಂಜೆ ಕಟಾವು ಮಾಡಿಸಿ ಬೆಳಗ್ಗೆ ಮಾರುಕಟ್ಟೆಗೆ ತೊಗೊಂಡೋಗ್ತಾರೆ. ನಾನು ಆಗಲ್ಲ ಸರ್, ಬೆಳಗ್ಗೆನೇ ಕಟಾವು ಮಾಡಿಸಿ ಫ್ರೆಶ್ ಹೂವನ್ನ ಮಾರ್ಕೆಟಿಗೆ, ಸೊ 1-2 ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಫ್ರೆಶ್ ಹೂವನ್ನ ಸಪ್ಲೈ ಕಾಯ್ಕೊಂಡಿರ್ತಾರೆ. ಹಾಂ, ಇರ್ತಾರೆ ಸರ್, ಇರ್ತಾರೆ. ಶಿವಕುಮಾರ್, ನಿಮ್ಮ ಗುಲಾಬಿ ತೋಟ ಈಗ ನಿಮ್ಮ ಪಿತಾರ್ಜಿತವಾಗಿ ಬಂದ ಭೂಮಿಯಲ್ಲಿ ಈಗ ನಿಮ್ಮ ತಮ್ಮ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಹೌದು. ಅಲ್ಲಿ ಯಾವ ರೀತಿ ಇದೆ ಬೆಳೆ ಬೆಳವಣಿಗೆ, ಅದಕ್ಕೆ ಯಾವ ರೀತಿ ಮಾರುಕಟ್ಟೆ ಇದೆ? ಸರ್, ಗುಲಾಬಿ ಅದು ಹೂವುಗಳ ರಾಜ ಅಂತ ಇರೋದೆ. ಆ ಗುಲಾಬಿ ಆಗ್ತವ್ರು ಇವತ್ತುವರೆಗೂ ಯಾರೂ ಸೋತಿಲ್ಲ. ಅಂತಂದರೆ ನಿರ್ವಹಣೆ ಮಾಡೋದು ಎಲ್ಲ ಹೂಗಳಿಗಿಂತ ತುಂಬ ಕಷ್ಟ, ಅದಕ್ಕೆ ಜಾಸ್ತಿ ಕಾಯಿಲೆಗಳಿದೆ. ಅದನ್ನ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅದು ತುಂಬ ಸುಲಭ ಸರ್. ಅದು ಎಲ್ಲರೂ ತರಬೇತಿ ಏನಾದ್ರು ಪಡ್ಕೊಂಡಿದ್ದೀರಾ, ಅಥವಾ ಈ ನಮ್ಮ ವಿಶ್ವವಿದ್ಯಾನಿಲಯಗಳು ಸಂಶೋಧನಾ ಸಂಸ್ಥೆಗಳು ಕೆಲವೊಂದು ರೈತರ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಾರೆ, ಅಲ್ಲಿ ಹೋಗಿ ಏನಾದರೂ ಮಾಹಿತಿ ಪಡೆದಿರೋದು ಉಂಟಾ ನೀವು ವೈಯಕ್ತಿಕವಾಗಿ? ಸರ್, ವೈಯಕ್ತಿಕವಾಗಿ ನಾನು ಇದಕ್ಕಿಂತ ಮೊದಲು ಎಲ್ಲೂ ಮಾಹಿತಿ ಪಡೆದಿರಲಿಲ್ಲ. ನನಗೆ ಕುತೂಹಲ, ನಾನು ಹೂ ಬೆಳಿಬೇಕು, ನಾನು ಹೂ ಮಾರ್ಕೆಟ್ಗೆ ಹಾಕಬೇಕು, ನಾನು ಏನಾದ್ರು ಮಾಡಬೇಕು, 4 ಜನಕ್ಕೆ ನನ್ನಿಂದ ಒಳ್ಳೇದಾಗಬೇಕು. ಈಗ ಗುಲಾಬಿ ಕೃಷಿ ಮಾಡ್ತೀನಿ ಅಂದಾಗ ಭಾಳ ನಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದವರೆಲ್ಲ ಏನಂತಾರೆ ಶಿವಕುಮಾರ್ ಬಗ್ಗೆ? ಈಗ ಹೇಗಾಗಿದೆ, ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿದವರೆಲ್ಲ ಇವಾಗ ಸುಮಾರು ನಮ್ಮ ಕೆನಾರ ತಾಲೂಕಲ್ಲಿ ನನ್ನ ನೋಡಿ ಒಂದು ಸುಮಾರು ರೈತರುಗಳು ಹೂ ಹಾಕಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರಿಗೆ ಸಾಕಷ್ಟು ಲಾಭನೂ ಬಂದಿದೆ, ಮತ್ತೆ ಒಂದು ಅವ್ರ ಜೀವನನ ಒಂದು ಒಳ್ಳೆ ಹಂತಕ್ಕೆ ತಗೊಂಡೋಗೋ ನಡ್ಸ್ಕೊಂಡು ಹೋಗ್ಬೋದು ಅನ್ನೋ ಈ ಗುಲಾಬಿಯಿಂದ ನಾನು ಚೆನ್ನಾಗಿದ್ದೀನಪ್ಪ ಅನ್ನೋ ಲೆಕ್ಕಾಚಾರ ಇದ್ದಾರೆ. ಅದು ನನಗೆ ಖುಷಿ ಸರ್ ಅಷ್ಟೇ. ಈಗ ನಿಮ್ಗೆ 36 ವರ್ಷ, ಜೊತೆಗೆ ಕೈಯಲ್ಲಿ ಒಂದು ಸ್ನಾತಕೋತ್ತರ ಪದವಿನೂ ಇದೆ, ಸಾಕಷ್ಟು ಬೇರೆ ಅವಕಾಶಗಳು ಇದ್ದುವು ನಿಮಗೆ. ಆದ್ರೂ ಈ ಹೂವಿನ ಕೃಷಿಯಲ್ಲಿ ನೀವು ತೊಡಗಿಸ್ಕೊಂಡ್ರಿ, ಇನ್ನೂ ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ, ಗುರಿ ಇದೆ? ಇಲ್ಲ ಸರ್, ನಾನು ಬೇರೆ ಏನು ಆಸೆ ಗುರಿಗಳನ್ನ ಇಟ್ಕೊಂಡಿಲ್ಲ. ನಾನು ಕೃಷಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಬೇರೆ ಮೂರನೇ ವ್ಯಕ್ತಿ ಕೈ ಕೆಳಗಡೆ ಕೆಲಸ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ನನ್ನದೇ ಆದ ಏನಾದ್ರು ಒಂದು ಜೀವನನ ರೂಪಿಸ್ಕೋಬೇಕು. ಅದರಲ್ಲಿ ನನಗೆ ಗಾಡ್ ಗಿಫ್ಟಾಗಿ 3 ಜನ ನನ್ನ ಸ್ನೇಹಿತರು ಸಿಕ್ಕಿದ್ದಾರೆ. ಅವ್ರ ಮುಖಾಂತರ ಈ ಫ್ಲವರ್ಸ್ ಏನಿದೆ ಅನ್ನೋ ಒಂದು ಉನ್ನತ ಮಟ್ಟಕ್ಕೆ ನಮ್ಮ ಭಾರತದಾದ್ಯಂತ ನಮಗೂ ಪ್ರಚಾರ ಆಗಬೇಕು, ನಮ್ಮ ಕಂಪ್ನಿ ಆನ್ಲೈನಲ್ಲಿ ಹೂ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀನಿ ಸರ್. ಇದನ್ನ ಬೆಳೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತಂದೆ ತಾಯಿ ಎಲ್ಲ ಏನು ಹೇಳ್ತಾರೆ, ತಾಯಿ ಎಲ್ಲ ಮನೆಯವರು ಕುಟುಂಬದವರೆಲ್ಲ? ಸರ್, ನನಗೆ ತಂದೆ ಇಲ್ಲ, ತಾಯಿ ಇದ್ದಾರೆ. ನಮ್ಮ ತಾಯಿ ಮತ್ತು ನನ್ನ ತಮ್ಮನ ಹೆಂಡತಿ ಅವರೆಲ್ಲ ಸಹಕಾರ ಮಾಡ್ತಾರೆ, ಅವರೆಲ್ಲ ಬೆಂಬಲವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಸರ್. ಇದಕ್ಕೆ ಹಾಕುವಂತಹ ಗೊಬ್ಬರ ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಇದೆಯೋ ಅಥವಾ ಸಾವಯವ ಮೂಲದ ಗೊಬ್ಬರಗಳನ್ನು ಬಳಕೆ ಮಾಡ್ತೀರಲ್ಲ ಸರ್? ಫಸ್ಟು ಮನೆ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಕರೀತಾರೆ, ಸುಸಗಣಿ ಗೊಬ್ಬರನ. ಅದನ್ನ ಸಾಕಷ್ಟು ಭೂಮಿ ಫಲವತ್ತತೆ ಮಾಡಲಿಕ್ಕೆ ಫಸ್ಟ್ ಕೊಡಬೇಕಾಗತ್ತೆ. ನಂತರ ನಾವು ಈ ಗೌರ್ಮೆಂಟ್ ಗೊಬ್ಬರ ಏನಿದೆ NPK, ಅದನ್ನ ನಾವು ಕೊಡಲೇಬೇಕಾಗತ್ತೆ. ಈಗ ಕೆಲವೊಂದು ಕೆಮಿಕಲ್ ಬಂದಿದೆ ಎಲ್ಲ ಸಾವಯವ ಅಂತ ಹೇಳ್ತಾರೆ, ಅದಕ್ಕೆಲ್ಲ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ. ತಾತ್ಕಾಲಿಕವಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ, ನಂತರ ಭೂಮಿ ಫಲವತ್ತತೆನ ನಿಧಾನವಾಗಿ ಕಳ್ಕೊಂಬರುತ್ತೆ. ಈಗ ನಮ್ಮ ರೈತರು ಬಾಂಧವರು ಹೇಗೆ ಅಂತಂದರೆ, ಹಾಗೆ ಹುಟ್ಟಿದ ಪಾಪು ಆಗಲೇ ನೆಡೆದ್ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಲ್ಲ, ನಾವು ಯಾವುದೇ ಒಂದು ಸಾವಯವ ಪದ್ಧತಿಯಲ್ಲಿ ಹೋಯಿತು ಅಂತಂದರೆ 1-2-3 ವರ್ಷ ಕಾಯಲೇಬೇಕು. ಆಗ ನಾವು NPK ಕೊಡದೇ ಇದ್ರೂ ಪರವಾಗಿಲ್ಲ, ಮಣ್ಣು ಫಲವತ್ತತೆಯಿಂದ ಇರುತ್ತೆ, ಚೆನ್ನಾಗಿರುತ್ತೆ. ಆದರೂ ನಮ್ಮ ಪಾರ್ಟ್ನರ್ ಸ್ನೇಹಿತರು ಏನು ಹೇಳ್ತಾರೆ, ಕೆಮಿಕಲ್ನ ಯಾವುದು ನಾವು ಯೂಸೇ ಮಾಡೋದು ಬೇಡ, ನಾವು ಸಾವಯವ ಪದ್ಧತಿಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು. ಇದು ಸಾವಯವ ಪದ್ಧತಿಯಲ್ಲಿ ಈಗ ತಾತ್ಕಾಲಿಕವಾಗಿ ನಾವು ಹೂಡಿಕೆ ಮಾಡಿರೋಂಥ ಬಂಡವಾಳನ ಈಗ ಸಾಕಷ್ಟು ನಾವು ತಗೋಬೇಕು ಅಂತಂದರೆ ಈಗ ನಾವು NPKನ ಯೂಸ್ ಮಾಡಲೇಬೇಕಾಗ್ತದೆ. ಅದು ನನಗೆ ಭೂಮಿ ಅದರಿಂದ ಫಲವತ್ತತೆ ಕಡಿಮೆ ಆಗ್ತದೆ ಅಂತ ನನಗೆ ಗೊತ್ತು. ಹಂತವಾಗಿ ಕಡಿಮೆ ಮಾಡಬೇಕಾ? ಹಂತವಾಗಿ ಕಡಿಮೆ ಆದಷ್ಟು. ಮತ್ತು ಕಳೆನಾಶಕ ಹೊಡಿಲಿಕ್ಕೆ ಅವಕಾಶ ನಾವು ಯಾರೂ ಕೊಡಲ್ಲ. ಭೂಮಿಗೆ ಇದುವರೆಗೂ ಎಷ್ಟೇ ಹಾಳಾಗಲಿ ಮತ್ತು ಇನ್ನೂ ಎಷ್ಟೇ ದುಡ್ಡು ಖರ್ಚಾಗಲಿ, ಬೇಕಾದ್ರೆ ಬಂದಿರೋ ಆದಾಯದಲ್ಲಿ 0.25% ಕಳೆ ತೆಗೆಸ್ಲಿಕ್ಕಾಗಲಿ ಕಳೆನಾಶಕ ಮಾತ್ರ ಭೂಮಿಗೆ ಸ್ಪ್ರೇ ಮಾಡಬಾರ್ದು. ನಮ್ಮ ರೈತರ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಷ್ಟು, ನಮ್ಮ ಭೂಮಿ ನಾವು ಪಡೆಯೋದು ಅಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಒಳ್ಳೇದಾಗಿ ಬಿಟ್ಕೊಟ್ಟು ಹೋಗಬೇಕು ಅನ್ನೋ ಉದ್ದೇಶ ನಮ್ದು ಅಷ್ಟೆ. ಈಗ ಇಷ್ಟೆಲ್ಲ ಮಾತು ಕೇಳಿದ ಮೇಲೆ ಶಿವಕುಮಾರ್ ಅವ್ರ ಜೊತೆ ನಾವು ಮಾತಾಡಬೇಕು ಅನ್ನೋದು ನಮ್ಮ ರೈತ ಬಾಂಧವರಲ್ಲಿ ಹಲವಾರರಲ್ಲಿ ಆಸೆ ಇರುತ್ತೆ. ಹಾಗಾಗಿ ಶಿವಕುಮಾರ್, ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿಬಿಡಿ. ನಾನು ಇವಾಗ ನನ್ನ ವರ್ಕ್ ಲೋಡ್ ಜಾಸ್ತಿ ಇದೆ, ನೀವು ನನ್ನ ಹತ್ರ ಮಾತಾಡಲಿಕ್ಕೆ ಅದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ನೀವು ಮಾತಾಡೋದಿದ್ರೆ ನನಗೆ ಸಂಜೆ 7 ಗಂಟೆಯಿಂದ 11 ಗಂಟೆ ರಾತ್ರಿವರೆಗೆ ನೀವು ಯಾವಾಗಲೇ ಫೋನ್ ಮಾಡಿದ್ರೂ ನಾನು ರಿಸೀವ್ ಮಾಡ್ತೀನಿ. ಬೆಳಗ್ಗೆ ಟೈಮಲ್ಲಿ ನನಗೆ ಮಾರ್ಕೆಟಿಂಗ್ ಆಗ್ಬೋದು, ಮತ್ತು ಹೂ ಕುಯಿಸೋದಿರ್ಬೋದು, ಮತ್ತು ನನ್ನ ತೋಟ ನಿರ್ವಹಣೆ ಇರ್ಬೋದು, ಆಗ ನಾವು ಫೋನ್ ರಿಸೀವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ನೀವು 7 ಗಂಟೆ ಮೇಲೆ ನೀವು ಫೋನ್ ಮಾಡೋದೇ ಆದರೆ ನನ್ನ ನಂಬರು 9902300035, ಕನ್ನಡದಲ್ಲಿ 9902300035, 9902300035. ಭಾಳ ಸಂತೋಷ CP ಶಿವಕುಮಾರ್ ಅವರೇ, ನಿಮ್ಮ ಸಾಧನೆ ಹೀಗೆ ಮುಂದುವರಿಲಿ. ಒಂದು ಮಾದರಿಯಾಗಿ ಒಬ್ಬ ಈ ಪ್ರದೇಶಕ್ಕೆ ಸ್ವಲ್ಪ ಅಪರೂಪ ಅನ್ನೋವಂತಹ ರೀತಿಯಲ್ಲಿ ಹೂವಿನ ಕೃಷಿಯಲ್ಲಿ ನೀವು ಸಾಧನೆ ಮಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಅಭಿನಂದನೆಗಳು. ನಿಮ್ಮ ಸಾಧನೆ ಹೀಗೆ ಮುಂದುವರಿಲಿ, ಇನ್ನಷ್ಟು ಜನರಿಗೆ ಇದು ಸ್ಫೂರ್ತಿಯನ್ನು ನೀಡಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಹೂವಿನ ಕೃಷಿ ಹಾಗೂ ಮಾರುಕಟ್ಟೆಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಂಡವರು KR ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಚಿಕ್ಕ ವಡ್ಡರಗುಡಿಯ ಕೃಷಿಕ CP ಶಿವಕುಮಾರ್. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ರೈತರ ಬೆಳೆ ಸಮೀಕ್ಷೆ ಆಪ್ ಕುರಿತ ಪ್ರಕಟಣೆ. 2021-22 ಸಾಲಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿರುತ್ತದೆ.

ಕಿಸಾನ್ ಸಬಲ್ ದೇಶ್ ಪ್ರಬಲ್. ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ